ತಗೊಂಡು ಸಮಸ್ಯೆಯನ್ನು ಎದುರಿಸಿದೀವಿ ಸರ್. ಇನ್ನೊಂದು ಪ್ರತಿಯವರೇ, ಈಗ ನಮ್ಮ ಮೆಟ್ರೋ 2050 ಹೊತ್ತಿಗೆ ಅವಾಗ ನಮ್ಮ ಮೆಟ್ರೋ ನಿಲ್ದಾಣಗಳನ್ನ ಮತ್ತೆ ಮೆಟ್ರೋ ಟನಲ್ ಗಳನ್ನ ಈ ರಕ್ಷಣಾತ್ಮಕವಾಗಿ ಈಗಲೇ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆವಾಗ ಯಾವ ತರ ಇರ್ತದೆ ಒಂದು ಅಂದಾಜು ಬೇಕಾಗತ್ತಲ್ಲ, ಅವಾಗ ರಕ್ಷಣಾ ಕ್ರಮಗಳು ಯಾವ ತರ ಇರಬಹುದು? ಖಂಡಿತ ಸರ್, ತುಂಬಾ ಒಳ್ಳೆ ಪ್ರಶ್ನೆ ಈ ವಿಚಾರದಲ್ಲಿ. ಯಾಕಂದ್ರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಾವು ಇವಾಗಲೇ ಯೋಚನೆ ಮಾಡ್ತೇವೆ. ಈ ಕಾನ್ಸೆಪ್ಟ್ ಇಟ್ ಈಸ್ ನಥಿಂಗ್ ಬಟ್ ಸಸ್ಟೈನಬಿಲಿಟಿ ಅಂತ. ಹೌದು, ಅಂದ್ರೆ ಇವಾಗ ನಮ್ದು ಎಷ್ಟಿದ್ರೆ ನಾವು ಅಷ್ಟು ಮಾಡೋದಕ್ಕಿನ್ನ ಮುಂದೆ ಏನಾಗ್ಬೋದು, ನಮ್ಮ ಯುವ ಪೀಳಿಗೆಗೆ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ಕೊಟ್ಟೋಗ್ಬೇಕಲ್ಲ, ಬಳಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹೋಗೋದಲ್ಲ. ಹೌದು ಸರ್, ಹೌದು, ಆ ವಿಚಾರದಲ್ಲಿ ತುಂಬಾ ಒಳ್ಳೆ ಪ್ರಶ್ನೆ. ಮತ್ತ ಹೇಗೆ ನಾವು ಮೆಟ್ರೋದಲ್ಲಿ ನಾವು ಇದನ್ನ ತುಂಬಾ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಏನೇನ್ ಕೊಡ್ಬೋದು ಮತ್ತೆ ಅದರಿಂದ ನಾವು ಹೇಗೆ ರೆಡಿ ಆಗಿರ್ಬೋದು ಅಂತ ಅಂದಾಗ ಫಸ್ಟ್ ವಿಚಾರ ಬಂದು ಹೀಟ್ ರೆಸಿಸ್ಟೆಂಟ್ ರೈಲ್ ಸರ್. ಯಾಕಂದ್ರೆ ಅಂಡರ್ಗ್ರೌಂಡ್ ಮೆಟ್ರೋದಲ್ಲಿ ಹೀಟ್ ಅಷ್ಟೊಂದು ಇರಲ್ಲ ಸರ್, ಬಟ್ ಈ ಎಲಿವೇಟೆಡ್ ಕಾರಿಡಾರ್ಸ್ ಅಲ್ಲಿ ಅಥವಾ ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಸ್ ಅಲ್ಲಿ ಸನ್ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ಸೊ ಉಪಕ್ರಂತಗಳು ಮತ್ತು ಎಕ್ವಿಪ್ಮೆಂಟ್ಸ್ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇಟ್ ಈಸ್ ಎಕ್ಸ್ಪೋಸ್ ಟು ಲಾಂಗ್ ಎಕ್ಸ್ಪೋಜರ್ ಆಫ್ ಸನ್ ಆಗಿರುತ್ತೆ. ಮಧ್ಯಾಹ್ನ ಹೊತ್ತಿಗೆ UVA ಅಲ್ಟ್ರಾವೈಲೆಟ್ ರೈಸ್ A ಮತ್ತೆ B ಮತ್ತೆ C ಈ ಮೂರು ಲಾಂಗ್ ಟೈಮ್ ಎಕ್ಸ್ಪೋಜರ್ ಒಂದು 15-20 ಇಯರ್ಸ್ ಅಥವಾ ನೀವು ನಿರೀಕ್ಷೆ ಮಾಡಿದಂಗೆ 2050. ಸೊ ಅಲ್ಲಿ ನಾವು ಹೀಟ್ ರೆಸಿಸ್ಟೆಂಟ್ ರೈಲ್ಸ್ ಹಾಕೋಬೇಕಾಗುತ್ತೆ. ಮತ್ತೆ ಈ ಉಷ್ಣಾಂಶತೆ ಜಾಸ್ತಿ ಆಗೋದ್ರಿಂದ ಈ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ಸ್ ಅನ್ನೋ ಇದರಲ್ಲಿ ನಾವು ಅದನ್ನ ತುಂಬಾ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅದು ಎಕ್ಸ್ಪ್ಯಾನ್ಷನ್ ಜಾಯಿಂಟ್ಸ್ ಅಂದಾಗ ಈ ಮೆಟ್ರೋ ಎಸ್ಪೆಷಲಿ ಸಮ್ಮರ್ಸ್ ಅಲ್ಲಿ ಇದ್ದಾಗ ಎಕ್ಸ್ಪ್ಯಾನ್ಷನ್ ಜಾಯಿಂಟ್ಸ್ ಅಗಲ ಆಗುತ್ತೆ ಸರ್. ಮೆಟ್ರೋದ ರೈಲ್ದು ಜಾಯಿಂಟ್ ಇರುತ್ತಲ್ಲ, ಅದೊಂದು ಮಾಡ್ತಾರೆ. ನೆಕ್ಸ್ಟ್ ಬಂದು ಈ ಕೂಲ್ ರೂಫ್ ಟಾಪಿಂಗ್ ಮಾಡ್ತಾರೆ ಸರ್. ಅದಕ್ಕೆ ಬರೀ ಇವಾಗ ಪತ್ರಾಸ್ ಹಾಕ್ಬಿಟ್ರೇನೆ ಅದು ಹೀಟ್ ಅಷ್ಟೊಂದು ಸೇವ್ ಮಾಡ್ಕೊಳಕಲ್ಲ. ಅದ್ರ ಮೇಲೆ ಸೋಲಾರ್ ಪ್ಯಾನಲ್ ಹಾಕಿದ್ರೆ ಅಲ್ಲಿ ಸೋಲಾರ್ ನವೀಕರಣ ಅಂದ್ರೆ ನವೀಕರಣ ಶಕ್ತಿಯನ್ನು ಉಪಯೋಗಿಸ್ಕೊಂಡಂಗಾಯ್ತು. ಕೆರಡೆ ಅದರಿಂದ ನೆರಳನ್ನು ಪಡೆದು ಅದನ್ನು ಮ್ಯಾನೇಜ್ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ಏನಂದ್ರೆ ಫ್ಲಡ್ ರೆಸಿಸ್ಟೆಂಟ್ ಎಂಟ್ರಿ ಗೇಟ್ ಮತ್ತೆ ಎಕ್ಸಿಟ್ ಪಾಯಿಂಟ್ ಮಾಡಿದ್ದಾರೆ. ಅಂದ್ರೆ ಎಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಎಲ್ಲಿ ಜಾಸ್ತಿ ಸಾಧ್ಯತೆ ಇದೆ ಅದನ್ನ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಮತ್ತೆ ಎಂಟ್ರಿ ಪಾಯಿಂಟ್ಸ್ ಇಟ್ಟಿದ್ದೀವಿ. ಸೊ ಲಿಫ್ಟ್ ಸ್ಟೇರ್ಸ್ ಅಂದ್ರೆ ಮೆಟ್ಲು ಅಲ್ದೇನೆ ಇನ್ನೊಂದು ಸಪರೇಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಇಟ್ಟಿದ್ದೀವಿ. ಅದೊಂದು ವಿಚಾರ. ಮತ್ತೆ ಇನ್ನೊಂದು ಬ್ಯಾಟ್ರಿ ಬ್ಯಾಕ್ಅಪ್ ಇಟ್ಟಿದ್ದೀವಿ ಸರ್. ಯೂಶಲಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಏನೇ ಸಮಸ್ಯೆಗಳು ಬಂದ್ರು ಎಲೆಕ್ಟ್ರಿಸಿಟಿ ಶಾರ್ಟೇಜ್ ಆಯ್ತು ಇದಾಯ್ತು ಅಂತಂದಾಗಲು ಎಲೆಕ್ಟ್ರಿಕ್ ಬ್ಯಾಟ್ರಿ ಸ್ಟೋರೇಜ್ ಇರೋದ್ರಿಂದ ನಾವು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಮತ್ತೆ ಈ ಆಪರೇಟಿಂಗ್ ಅಂಡ್ ಆಪರೇಷನ್ ಆಕ್ಟಿವಿಟೀಸ್ ಇರುತ್ತಲ್ಲ ಸರ್, ಮೇಂಟೆನೆನ್ಸ್ ಅಂಡ್ O&M ಮಾಡ್ತೀವಿ ಆಪರೇಷನ್ ಅಂಡ್ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ಗೆ, ಅದಕ್ಕೆ ನಾವು ಬ್ಯಾಟ್ರಿ ಸ್ಟೋರೇಜ್ ಮಾಡ್ತಾ ಇದೀವಿ. ಇದಲ್ದೇನೆ ನಾವು ಸೋಲಾರ್ ಮತ್ತು ಬ್ಯಾಟ್ರಿ ಇಂಟಿಗ್ರೇಷನ್ ಮಾಡಿಕೊಂಡು ಈ ಎಮರ್ಜೆನ್ಸಿ ಪವರ್ಗೆ ಇವಾಗ ಮೇನ್ ಲೈನ್ ಹೋಗ್ಬಿಟ್ರೆ ಇದು ಇನ್ನೊಂದು ಸಪರೇಟ್ ಲೈನ್ ಅದನ್ನ ಆನ್ ಮಾಡೋದಕ್ಕೆ ವೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನ ಇಮಿಡಿಯೇಟ್ ಬೇಸಿಸ್ ಬ್ಯಾಟ್ರಿ ಪವರ್ ಇಂದ ನಾವು ಇದು ಮಾಡ್ಕೊಳ್ಳೋದಕ್ಕೆ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಮತ್ತೆ ಇದಲ್ದೇನೆ ಸಬ್ಸ್ಟೇಷನ್ ಅಂದ್ರೆ ಸಣ್ಣ ಪುಟ್ಟ ಸ್ಟೇಷನ್ಸ್ಗೂ ನಾವು ವಾಟರ್ ಪ್ರೂಫಿಂಗ್ ಮಾಡ್ಕೊಂಡಿದ್ದೀವಿ. ಯಾವುದೇ ಹವಾಮಾನ ಬದಲಾವಣೆ ಅಥವಾ ವೈಪರೀತ್ಯ ಆದ್ರೂ ಈ ಸಬ್ಸ್ಟೇಷನ್ ವಾಟರ್ ಪ್ರೂಫಿಂಗ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಎಸ್ಪೆಷಲಿ ಈ ವಿಚಾರದಲ್ಲಿ ಯಾವುದು ಫ್ಲಡ್ ಪ್ರೋನ್ ಏರಿಯಾಸ್ ಅಥವಾ ಸ್ಟೇಷನ್ಸ್ ಮಾತ್ರಗಳಿವೆ. ಇನ್ನೊಂದು ಈಗ ಪ್ರತಿಯವರೇ, ಈಗ ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ, ಮತ್ತೆ ಇನ್ ಮುಂದೆ ಈ ಒಂದು ಪ್ರಯಾಣ ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಮಾಡುವರ ಸಂಖ್ಯೆ ಮತ್ತೆ ಹೆಚ್ಚಾಗಬಹುದು. ಹಾಗಾಗಿ ಈಗ ನಮ್ಮ ಮೆಟ್ರೋ ಈ ಒಂದು ನವೀಕರಣ ಶಕ್ತಿಯ ಬಳಕೆಯನ್ನ ಹೆಂಗ್ ಮಾಡ್ಕೋತೀರಿ ಈಗಿನ ಜನಸಂಖ್ಯೆಗೆ ಮತ್ತು ಮುಂಬರುವ ಜನಸಂಖ್ಯೆಗೆ? ಸರ್, ನವೀಕರಣ ಶಕ್ತಿ ಅನ್ನೋದು ತುಂಬಾನೇ ಅಗತ್ಯ. ಪ್ಲಸ್ ನಾವು ಅದು ಉಪಯೋಗಿಸ್ಕೊಳ್ಳಿಲ್ಲ ಬಳಸ್ಕೊಳ್ಳಿಲ್ಲ ಅಂದ್ರೆ ಅದು ನಮ್ಮ ಇದು ಅನ್ಯೂನ್ಯತೆನೆ ಅನ್ಬೋದು. ನಾವು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ನಿರ್ಲಕ್ಷ್ಯ ಅಂತಾನು ಹೇಳ್ಕೋಬಹುದು. ಯಾಕಂದ್ರೆ ಉಪಯುಕ್ತ ಉಪಕರಣಗಳು ಲಭ್ಯವಿದ್ದು ನಾವು ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮೂಢತನ ಆಗುತ್ತೆ. ಬಟ್ ಈ ವಿಚಾರದಲ್ಲಿ BMRCL ಅಗ್ರಜ ಸ್ಥಾನದಲ್ಲಿದೆ ಬೇರೆ ಮೆಟ್ರೋ ಸಂಸ್ಥೆಗಳಿಗೆ ಹೋಲಿಸಿದಾಗ. ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈಗ ಈ ಒಂದು ಯೋಜನೆ ಇದೊಂದು ಏನೋ ಒಂದು ಪಿಲ್ಲರ್ ಹಾಕೋದು ಅಥವಾ ಇನ್ನೇನೋ ಮಾಡ್ಬೇಕು, ಏ ಬಹಳ ಕಾಸ್ಟ್ಲಿ ಆಗುತ್ತೆ, ಅದು 1,00,000 crore ಆಗುತ್ತೆ, 10,00,000 crore ಆಗುತ್ತೆ ಅಂತ ಈ ತರ ನಾವು ಹೆದರ್ಕೊಂಡಿರೋದಲ್ಲ. ಅದು ಬೇಕು, ಮಾಡಬೇಕು ಅದು. ಖಂಡಿತ ಸರ್, ಇವಾಗ ನಮ್ಮ ಮೆಟ್ರೋ ಸ್ಟೇಷನ್ 38 ಮೆಟ್ರೋ ಸ್ಟೇಷನ್ ಗಳಲ್ಲಿ ನವೀಕರಣ ಶಕ್ತಿ ಅಂದ್ರೆ ರಿನ್ಯೂವಲ್ ಎನರ್ಜಿ ರಿಸೋರ್ಸಸ್ ಎಸ್ಪೆಷಲಿ ಸೋಲಾರ್ ಶಕ್ತಿ ಸೋಲಾರ್ ಪ್ಯಾನಲ್ ಹಾಕಿ

ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ 15-17 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದ್ದು ಬೆಂಗಳೂರಿನ ಕೆಲವು ಕಡೆ ಮಂಜು ಬೀಳುವ ಸಾಧ್ಯತೆ ಇದೆ. ಮಾಹಿತಿ ನೀಡುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎ.ಕೆ. ಚಕ್ರವರ್ತಿ. ಇದು ಹವಾಮಾನ ಮಿತ್ರದು 14ನೇ ಎಪಿಸೋಡ್. ಧನುಷ್ ಚವಾನ್ ಅವರು ಜಮಖಂಡಿ ಬಾಗಲಕೋಟಿಂದ ನಮಗೆ ತಿಳಿಸಿದ್ದಾರೆ. ಅವ್ರ ಹತ್ರ 8 ಎಕರೆ ಇದೆ. ಇದರಲ್ಲಿ ಅವರು ತೊಗರಿ, ಹತ್ತಿ, ಶೇಂಗಾ, ಆಮೇಲೆ ದಾಳಂಬರಿ ಬೆಳೆಸ್ತಾರೆ. ಆಮೇಲೆ ಈಗ ಏನಾಗಿದೆ ಅಂದರೆ ಈ ಮಳೆ ವೇರಿಯೇಷನ್ಸ್ ಇಂದ ಅವ್ರಿಗೆ ಸಾಕಷ್ಟು ಕ್ರಾಪ್ ಡ್ಯಾಮೇಜ್ ಆಗಿದೆ. ಸೊ ಅದಕ್ಕೆ ಅವರು ಈ ಬೆಳೆ ಪರಿವರ್ತನೆ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್ ಅವರು ಮಲೆಹಳ್ಳಿ ಎಸ್ಟೇಟು ಹರ್ಲೆ ಕುಡಿಗೆ, ಅವ್ರ ಹತ್ರ ಸುಮಾರು 8 ಎಕರೆ ಜಮೀನಿದೆ. ಇದ್ನಲ್ಲಿ ಅವರು ಕಾಫಿ, ಮೆಣಸು, ಅಡಿಕೆ, ಆಮೇಲೆ ಏಲಕ್ಕಿ ಬೆಳೆಸ್ತಾರೆ. ಆಮೇಲೆ ಈಗ ಇತ್ತೀಚೆಗೆ ಈ ಟೆಂಪರೇಚರ್ ಬಹಳ ಹೆಚ್ಚಾಗ್ತಾ ಇದೆ. ಸುಮಾರು 24 ಡಿಗ್ರಿಗಿಂತನೂ ಹೆಚ್ಚು ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಜೂನ್ ಜುಲೈ ಮಳೆ ಏನಿದೆ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗ್ತಾ ಇದೆ, ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಬರ್ತಾ ಇದೆ. ಸೊ ಈ ತರ ಅವ್ರಿಗೆ ಟ್ರೆಂಡ್ ನೋಡ್ಬಿಟ್ಟು ಅವರು ಸುಮಾರು ಲಾಸ್ ನ ಅವರು ಪಡೆದಿದ್ದಾರೆ 24 ಆಮೇಲೆ 25ನಲ್ಲಿ. ಸೊ ಅದಕ್ಕೆ ಅವರು ಬೆಳೆ ಪರಿವರ್ತನೆ ಬಗ್ಗೆ ಅವರು ಸಾಕಷ್ಟು ಯೋಚನೆ ಮಾಡಿದ್ದಾರೆ. ರವಿ ಕೊಪ್ಪಳ ಇಂದ ಹೇಳ್ತಾ ಇದ್ದಾರೆ. ಅವರು ಸುಮಾರು 10 ಎಕರೆನಲ್ಲಿ ಕೃಷಿ ಮಾಡ್ತಾರೆ. ಅವರು ಶೇಂಗಾ, ಮುಸ್ಕಿನ್ ಜೋಳ, ಹೆಸರು ಬೆಳೆ, ಆಮೇಲೆ ಬಿಟಿ ಕಾಟನ್ ಬೆಳೆಸ್ತಾರೆ, ಹತ್ತಿ ಬೆಳೆಸ್ತಾರೆ. ಈಗ ಈ ಹವಾಮಾನ ಬದಲಾವಣೆಯಿಂದ ಅವ್ರಿಗೆ ಸಾಕಷ್ಟು ಬೆಳೆ ಹಾನಿ ಆಗ್ತಾ ಇದೆ. ಆಮೇಲೆ ಈ ಶಿಲೀಂಧ್ರ ಇನ್ಫೆಕ್ಷನ್ ಅಥವಾ ರೋಗ ಏನಿದೆ ಅದು ಸಾಕಷ್ಟು ಹೆಸರು ಬೆಳೆ ಆಗಲಿ ಆಮೇಲೆ ಹತ್ತಿ ಆಗಲಿ ಈ ಬೆಳೆನಲ್ಲಿ ಜಾಸ್ತಿ ಅವ್ರಿಗೆ ಕಂಡು ಬರ್ತಾ ಇದೆ. ಸುಮಾರು 24-25ನಲ್ಲಿ ಅವ್ರಿಗೆ 3 ಲಕ್ಷ ಲಾಸ್ ಆಗಿದೆ. ಯಾಕೆಂದರೆ ಸುಮಾರು 50% ಅವ್ರಿಗೆ ಈಲ್ಡು ಕಡಿಮೆ ಆಗಿದೆ ಅಂತ ಅವ್ರು ನಮಗೆ ತಿಳಿಸಿದ್ದಾರೆ. ಮಹಾದೇವ್ ಶೆಟ್ಟಿ ಅವರು ಸೊಸಲಿ ವಿಲೇಜು ಟಿ ನರಸೀಪುರ ತಾಲೂಕು, ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಲ್ಯಾಂಡ್ ಯೂಸ್ ಆಮೇಲೆ ಎಫಿಷಿಯನ್ಸಿ ಆಮೇಲೆ ಎಕ್ಸ್ಟ್ರಾ ರೆವೆನ್ಯೂ ಏನಿದೆ ಅದರಿಂದ ಅವರು ಸುಮಾರು ಬಾಳೆ, ಪಪ್ಪಾಯ, ಆಮೇಲೆ ತೆಂಗು ಬೆಳೆಸ್ತಾ ಇದ್ದಾರೆ. ಆಮೇಲೆ ಇದರಿಂದ ಏನಾಗ್ತಾ ಇದೆ ಅಂದರೆ ಅವರು ಸಾಕಷ್ಟು ಮಾಡರ್ನ್ ಟೆಕ್ನಿಕ್ಸ್ನ ಹೊಂದ್ಕೊಂಡಿದ್ದಾರೆ. ಇದರಿಂದ ಅವ್ರಿಗೆ ಸಾಕಷ್ಟು ಲಾಭ ಆಗ್ತಾ ಇದೆ ಅಂತ ನಮಗೆ ತಿಳಿಸಿದ್ದಾರೆ. ಸತೀಶ್ ನೇರ್ಲೆ ವಿಲೇಜ್ ನಂಜನಗೂಡು ತಾಲೂಕು ಮೈಸೂರಿಂದ ಅವರು ನಮಗೆ ತಿಳಿಸಿದ್ದಾರೆ. ಅವರು ಸುಮಾರು 2.5 ಎಕರೆನಲ್ಲಿ ಸಾಕಷ್ಟು ಬೆಳೆ ಬೆಳೆಸ್ತಾ ಇದ್ದಾರೆ. ಆಮೇಲೆ ಈ ಮಳೆ ಪರಿವರ್ತನೆಯಿಂದ ಈ ಭತ್ತಕ್ಕೆ ಸಾಕಷ್ಟು ಅವ್ರಿಗೆ ಹಾನಿಯಾಗಿದೆ. ಆಮೇಲೆ ಸುಮಾರು ಅವ್ರಿಗೆ ಒಂದು 40% ಇಳುವರಿ ಲಾಸ್ ಆಗಿದೆ ಅಂತ ನಮಗೆ ಅವರು ತಿಳಿಸಿದ್ದಾರೆ. ಮಂಜು ಬೇಲೂರು ಹಾಸನ್ ಡಿಸ್ಟ್ರಿಕ್ಟಿಂದ ತಿಳಿಸಿದ್ದಾರೆ. ಅವ್ರದ್ದು ಸುಮಾರು 10 ಎಕರೆ ಇದೆ. ಇದರಲ್ಲಿ ಅವರು ಮೆಣಸು, ಕಾಫಿ, ಏಲಕ್ಕಿ, ಆಮೇಲೆ ಕೊಕ್ಕೋ ಎಲ್ಲ ಬೆಳೆಸ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಏನಂದರೆ ಸಾಕಷ್ಟು ಮಳೆ ಈ ಸಲ ಬಂದ್ಬಿಟ್ಟಿದೆ. ಇದರಿಂದ ಅವ್ರಿಗೆ ಸಾಕಷ್ಟು ಇದು ಏನಿದೆ ರೋಗ ಬಂದಿದೆ. ಆಮೇಲೆ ಸಾಕಷ್ಟು ಟಾಪ್ ಸಾಯಿಲ್ ಒಳ್ಳೆ ಸಾಯಿಲ್ ಏನಿದೆ ಮಣ್ಣಿದೆ ಅದನ್ನು ಸಾಕಷ್ಟು ಇರೋಷನ್ ಆಗಿದೆ ಅಂತ ಅವರು ನಮಗೆ ತಿಳಿಸ್ತಾರೆ. ಸೊ ಸಾಯಿಲ್ ಇರೋಷನ್ನು ಆಮೇಲೆ ಡಿಸೀಸು ಅಂದರೆ ರೋಗ ಇದೆರಡು ಅವ್ರದ್ದು ಮೇಜರ್ ಪ್ರಾಬ್ಲಮ್. ಯಾಕೆಂದರೆ ಹೆಚ್ಚು ಮಳೆ ಬಂದರಿಂದ ಅಂತ ನಮಗೆ ತಿಳಿಸಿದ್ದಾರೆ. ಮುಟ್ಟಪ್ಪ ತಕ್ಕಲು ಕೊಪ್ಪಲ ವಿಲೇಜ್ನಲ್ಲಿ ಅವರು ಹೇಳಿದ್ದಾರೆ ನಮಗೆ ಅವರು ಸುಮಾರು 70,000 ಈ ಸಲ ನಮಗೆ ಲಾಸ್ ಆಗಿದೆ. ಯಾಕಂದರೆ ಸಾಕಷ್ಟು ಮಳೆ ಬಂದ್ಬಿಟ್ಟು ಶೇಂಗಾ ಆಗಲಿ, ಹತ್ತಿ ಆಗಲಿ, ಮುಸ್ಕಿನ ಜೋಳ ಆಗಲಿ ಕ್ರಾಪ್ ಡ್ಯಾಮೇಜ್ ಆಗಿದೆ ಅಂತ ತಿಳಿಸಿದ್ದಾರೆ. ಬೈರೇಗೌಡರು ಚಿಕ್ಕನಹಳ್ಳಿ ಕೊಟ್ಟಗೆರೆ ತಾಲೂಕು ತುಮಕೂರು ಅವರು 4 ಎಕರೆನಲ್ಲಿ ತೆಂಗು ಬೆಳೆಸ್ತಾ ಇದ್ದಾರೆ. ಆಮೇಲೆ ಅವರು ಅಂತರ್ ಬೇಸಾಯನೂ ಮಾಡ್ತಾರೆ. ಸೊ ಇದರಿಂದ ಏನಾಗಿದೆ ಅಂದರೆ ಈ ಉಷ್ಣಾಂಶ ಹೆಚ್ಚು ಆಗದ್ರಿಂದ ಈ ತೆಂಗು ಇಳುವರಿ ಕಡಿಮೆ ಆಗಿದೆ. ಆಮೇಲೆ ಸಾಕಷ್ಟು ಮಳೆ ಜೂನ್ ಜುಲೈನಲ್ಲಿ ಬಂದಿದೆ. ಸೊ ಇದರಿಂದ ಈ ತೆಂಗು ಬೆಳೆಗೆ ಸಾಕಷ್ಟು ರೋಗ ಬಂದಿದೆ ಅಂತ ಅವರು ನಮಗೆ ತಿಳಿಸಿದ್ದಾರೆ. ಆಮೇಲೆ ಧನುಷ್ ಚವಾನ್ ಅವರು ಮೊದಲೇ ಬಾಗಲಕೋಟಿಂದ ಅವ್ರು ಏನು ಹೇಳಿದ್ದಾರೆ ನಾನು ನಿಮಗೆ ತಿಳಿಸಿದ್ದೀನಿ. ಆಮೇಲೆ ಇವರು ಯಾರು ಅಂದರೆ ನಮ್ಮ ಬಸವರಾಜು ಹಾಸನಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ. ಈ ಮೆಟ್ರೋಯಿಂದ ಸಾಕಷ್ಟು ಭೂಮಿನ ನಾವು ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ, ಇದರಿಂದ ನಮಗೆ ಲ್ಯಾಂಡ್ ಸ್ಲೈಡ್ಸು ಅರ್ಥ್ ಕ್ವೇಕ್ಸ್ ಬರ್ಬೋದು. ಇದ್ರ ಬಗ್ಗೆ ಪೃಥ್ವಿ ಸರ್ ನೀವೇನು ಹೇಳ್ತೀರಾ? ಸರ್, ಬೆಂಗಳೂರು ಮೆಟ್ರೋ ಅಂಡರ್ಗ್ರೌಂಡ್ ಕನ್ಸ್ಟ್ರಕ್ಷನ್ ಎಲ್ಲ ಕಡೆ ಅಂಡರ್ಗ್ರೌಂಡ್ ಮಾಡೋದಕ್ಕೆ ಆಗಲ್ಲ. ಉದಾಹರಣೆಗೆ ಎಂ ಜಿ ರೋಡು, ವಿಧಾನಸೌಧ, ಮೆಜೆಸ್ಟಿಕ್, ಡೈರಿ ಸರ್ಕಲ್ಲು, ನಾಗವಾರ, ಇಲ್ಲಿ ಮಾತ್ರ ನಾವು ಅಂಡರ್ಗ್ರೌಂಡ್ ಕನ್ಸಿಡರ್ ಮಾಡಿದ್ದೀವಿ. ಏನಕ್ಕೆ ಅಂದರೆ ತುಂಬಾ ಟ್ರಾಫಿಕ್ ಡೆನ್ಸ್ ಟ್ರಾಫಿಕ್ ಕಾರಿಡಾರ್ ಅಂತಾರೆ, ಮತ್ತು ತುಂಬ ಹಳೆ ಬಿಲ್ಡಿಂಗ್ ಇದೆ, ಮತ್ತು ಅನ್ಪ್ರಿಡಿಕ್ಟೇಬಲ್ ಜಿಯಾಲಜಿ ಇದೆ ಸರ್, ಅಂದರೆ ಭೂಗೋಳದ್ದು ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ಪರಿಸ್ಥಿತಿ ಇದೆ. ಒಂದು ಇದು ಬೆಂಗಳೂರು ಅನ್ನೋದು ನೋಡಿ ಕನ್ಸಿಡರ್ ಮಾಡಿಕೊಂಡ್ರೆ ಈ ಗ್ರಾನೈಟ್ ರಾಕ್ ಫಾರ್ಮೇಷನ್ ಇದೆ ಸರ್, ಇದು ಬೆಂಗಳೂರು ಮೋಸ್ಟ್ಲಿ ಇದು ಟೆರೇನು, ಇಲ್ಲಿ ಅಂಡರ್ಗ್ರೌಂಡ್ ಮಾಡಬೇಕಂದ್ರೆ ಇದು ತುಂಬಾ ಎಕ್ಸ್ಪೆನ್ಸಿವ್ ಸರ್, ಈ ಗ್ರಾನೈಟ್ ಕಲ್ಲನ್ನ ಎಷ್ಟು ಕಟ್ ಮಾಡೋದೇ ಎಷ್ಟು ಸಮಯ ತಗೊಳುತ್ತೆ, ಹಾಗಾಗಿ ಈ ಅಂಡರ್ಗ್ರೌಂಡ್ ಮಾಡೋದು ಅಷ್ಟೇ ನಿಧಾನ, ಪ್ಲಸ್ ತುಂಬಾ ಎಕ್ಸ್ಪೆನ್ಸಿವ್ ಸರ್, ಇದು ಹೇಳ್ಕೊಂಡಷ್ಟು ಇದು ಏನಪ್ಪ ಚೀಪ್ ಪ್ರೊಸೆಸ್ಸು ಅಲ್ಲ. ಅದಲ್ದೇನೆ ಈ ಸಾಯಿಲ್ ಕಂಟೆಂಟ್ ಇದೆಲ್ಲ ಸರ್, ಇದು ಏನಪ್ಪ ಅಂಡರ್ಗ್ರೌಂಡ್ ಮಾಡೋದ್ರಿಂದ ಈ ಲೂಸ್ ಸಾಯಿಲ್ ಅಲುವಿಯಲ್ ಪಾಕೆಟ್ಸ್ ಇದೆ, ಅದರಿಂದ ನಮಗೆ ಫ್ರೀಕ್ವೆಂಟ್ ಕ್ಯಾವಿಟಿ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ನಾವು ಟನಲ್ ಬೋರಿಂಗ್ ಮಿಷಿನ್ ಅದರ ಅಕಾರ್ಡಿಂಗ್ ನಾವು ಕನ್ಸಿಡರ್ ಮಾಡ್ತೀವಿ, ಅದೊಂದು ವಿಚಾರ. ಇದು ಜಿಯಾಲಜಿಕಲ್ ಪರ್ಸ್ಪೆಕ್ಟ್ ಆಯ್ತು. ಇನ್ನೊಂದು ವಾಟರ್ ಸೀಪೇಜ್ ಮತ್ತೆ ಫ್ಲಡ್ಡಿಂಗ್ ಆಗುತ್ತೆ ಸರ್, ಇದಕ್ಕೆ ನಾವು ಹೈ ಕೆಪಾಸಿಟಿ ವಾಟರ್ ಪ್ರೂಫಿಂಗ್ ಮೆಂಬ್ರೇನ್ ಹಾಕಿರ್ತೀವಿ, ಅದಲ್ದೇನೆ ಆಟೋಮೇಟೆಡ್ ಪಂಪಿಂಗ್ ಸೆಟ್ ಹಾಕಿರ್ತೀವಿ. ಅಕಸ್ಮಾತ್ ಅಲ್ಲಿ ಗ್ರೌಂಡ್ ವಾಟರ್ದು ಹೆಚ್ಚಾಯ್ತು ಅಂದ್ರೆ ಅಂದ್ರೆ ಸ್ಟೋರೇಜ್ ಆಯ್ತಾರೆ, ಅದು ಈಸಿಯಾಗಿ ಸೀಪೇಜ್ ಇಂದ ಪಂಪ್ ಔಟ್ ಮಾಡೋದಕ್ಕೆ ಪಂಪಿಂಗ್ ಹಾಕೊಂಡಿರ್ತೀವಿ. ಅದಲ್ದೆ ಇಂಟಿಗ್ರೇಟೆಡ್ ಮಾನ್ಸೂನ್ ರೆಸಿಲಿಯಂಟ್ ಡ್ರೈನೇಜ್ ಪೈಪ್ಸ್ ಹಾಕೊಂಡಿದ್ದೀವಿ. ಅದಲ್ದೆ ಪ್ಯಾರಾಸ್ಟೇಟಲ್ ಏಜೆನ್ಸಿ ಜೊತೆ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡ್ಕೊಂಡಿರ್ತೀವಿ, ಆಮೇಲೆ ಮಲ್ಟಿಪಲ್ ಏಜೆನ್ಸಿ ಜೊತೆನೂ ಈಸಿ ಆಗುತ್ತೆ. ಮತ್ತೆ ಇಲ್ಲಿ ಹೈ ಕನ್ಸ್ಟ್ರಕ್ಷನ್ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇರುತ್ತೆ ಅಂಡರ್ಗ್ರೌಂಡ್ ಮಾಡೋದ್ರಿಂದ. ಬೆಂಗಳೂರಲ್ಲಿ ಎಲ್ಲ ಕಡೆ ಅಂಡರ್ಗ್ರೌಂಡ್ ಮಾಡಿಲ್ಲ ಸರ್, ಎಲ್ಲಿ ಹೇಳಿರೋ ಮೇಜರ್ ಫೋರ್ ಕನ್ಸರ್ನ್ ಇಲ್ಲಿ ಮಿಕ್ಕಿದ್ದೆಲ್ಲ ಎಲಿವೇಟೆಡ್ ಇದೆ ಮತ್ತೆ ಗ್ರೌಂಡ್ ಇದಾವೆ ಸರ್. ಮತ್ತೆ ಅದರಲ್ಲದೇನೆ ಸೇಫ್ಟಿ ಚಾಲೆಂಜಸ್ ಇದೆ, ಸ್ಟ್ಯಾಂಡರ್ಡ್ ಎಕ್ಸ್ಟ್ರಾಕ್ಷನ್ ಪಾಯಿಂಟ್ಸ್, ಎವಾಕ್ಯುಯೇಷನ್ಸ್, ಡಕ್ಟ್ಸ್, ಆಮೇಲೆ ಎಮರ್ಜೆನ್ಸಿ ಡ್ರಿಲ್ಸ್ ಇದೆಲ್ಲ ಕನ್ಸಿಡರ್ ಇದೆ. ಪ್ರಿಕಾಷನ್ ಮೆಜರ್ಸ್ ನೀವು ತಗೊಂಡಿರ್ತೀರಾ? ಆಮೇಲೆ ಇಮ್ರಾನ್ ಖಾನ್ ಅವರು ಮೂಡಿಗೆರೆ ಚಿಕ್ಕಮಗಳೂರಿಂದ ಕೇಳ್ತಾ ಇದ್ದಾರೆ, ಈ ಗ್ರೌಂಡ್ ವಾಟರ್ ಕಂಟಾಮಿನ ಅಂದ್ರೆ ಪತನದಲ್ಲಿ ನೀರಿರೋದು ಸಾಕಷ್ಟು ಕಂಟಾಮಿನೇಷನ್ ಆಗುತ್ತೆ ಇದರಿಂದ, ಇದು ನಿಮ್ದು ಏನ್ ವಿಚಾರ ಇದೆ ಇದ್ರ ಬಗ್ಗೆ ಪೃಥ್ವಿ ಅವರ? ಸರ್, ಇದು ಬೆಂಗಳೂರು ಅನ್ನೋದು ಸೆಸ್ಮಿಕ್ ಝೋನ್ 2 ಇಂಡಿಯಾದಲ್ಲಿ, ದೇರ್ ಆರ್ ಲೈಕ್ 6 ಝೋನ್ಸ್ ಅಂತ ಮಾಡಿದ್ದಾರೆ ಸರ್, ಬೇಸ್ಡ್ ಆನ್ ದಿ ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್ಸ್ ಅಂದ್ರೆ ಅರ್ಥ್ಕ್ವೇಕ್ಸ್ ಬರೋದ್ರ ಮೇಲೆ. ಅದರಲ್ಲಿ ಬೆಂಗಳೂರು ಬಂದು ಸೆಸ್ಮಿಕ್ ಝೋನ್ 2 ಅಲ್ಲಿ, ಅಂದ್ರೆ ದಟ್ ಮೀನ್ಸ್ ಲೋ ಅಂಡ್ ಮಾಡರೇಟ್ ಅರ್ಥ್ಕ್ವೇಕ್ಸ್ ಆಗುತ್ತೆ ಸರ್. ಮತ್ತೆ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟ್ರಕ್ಚರ್ಸ್ ಬಟ್ ಸಿಗ್ನಿಫಿಕೆಂಟ್ ವಲ್ನರಬಿಲಿಟೀಸ್ ಇರುತ್ತೆ, ಬಟ್ ಹಾಗಂತ ಮಾಡೋದಕ್ಕೆ ಆಗಂತಲ್ಲ, ಮಾಡ್ಬೋದು. ಅಂಡರ್ಗ್ರೌಂಡ್ ಟನಲ್ಸ್ ಇದಾವೆ, ಮತ್ತೆ ಸ್ಟೇಷನ್ ಬಾಕ್ಸಸ್, ಕ್ರಾಸ್ ಪ್ಯಾಸೇಜಸ್, ಈ ವೆಂಟಿಲೇಷನ್ ಶಾಫ್ಟ್ಸ್ ಇಲ್ಲದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಾರ್ಮಲ್ ಎಲಿವೇಟೆಡ್ ಕಾರಿಡಾರ್ಗೂ ಅಂಡರ್ಗ್ರೌಂಡ್ ಕಂಪೇರ್ ಮಾಡ್ಕೊಂಡ್ರೆ ಇದೊಂದು ಮಾಡ್ಕೋಬಹುದು. ಅದಲ್ದೇನೆ ನಾವು ಸುರಕ್ಷತೆ ಬದ್ಧತೆಯಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಟನಲ್ ಡಿಸೈನ್ ಅನ್ನೋದು ಸೆಸ್ಮಿಕ್ ರೆಸಿಸ್ಟೆಂಟ್ ಆಗಿ ನೋಡ್ತಾ ಇದೀವಿ. ಒಂದು ಏನ್ ಕಾನ್ಸೆಪ್ಟ್, ಡಕ್ಟಲ್ ಜಾಯಿಂಟ್ಸ್ ಮತ್ತೆ ಲೈನಿಂಗ್ಸ್, ಈ ಕಾನ್ಸೆಪ್ಟ್ಸ್ ಎಲ್ಲ ನಾವು ತುಂಬಾನೇ ಕನ್ಸಿಡರ್ ಮಾಡಿದ್ದೀವಿ. ಮತ್ತೆ ರಿಯಲ್ ಟೈಮ್ ಸೆಸ್ಮಿಕ್ ಝೋನ್ ಮಾನಿಟರಿಂಗ್ ಆಸ್ಪೆಕ್ಟ್ಸ್ ನ ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ಸೆನ್ಸರ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ, ಆಕ್ಸಿಲರೋಮೀಟರ್ಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಇಟ್ಕೊಂಡಾಗ ಏನೋ ಸ್ವಲ್ಪ ವೇರಿಯೇಷನ್ ಬಂದ್ರೂ ಆಟೋಮೆಟಿಕ್ ಟ್ರೈನ್ ಸ್ಟಾಪೇಜ್ ಆಗುತ್ತೆ. ಸೊ ಆ ಇದನ್ನ ಮಾಡ್ಕೊಂಡಿದ್ದೀವಿ. ಮತ್ತೆ ರಿಇನ್ಫೋರ್ಸ್ ಸ್ಟೇಷನ್ ಮತ್ತೆ ಕ್ರಾಸ್ ಪ್ಯಾಸೇಜ್ ಹಾಕೊಂಡಿದ್ದೀವಿ. ಸೊ ಅದರಿಂದ ನಾವು ಏನಂದ್ರೆ ಈ ಸ್ಟೇಷನ್ ಬಾಕ್ಸಸ್ ಏನಿದೆಲ್ಲ ಸರ್, ಈ ಟನಲ್ ಬರುತ್ತಲ್ಲ ಅದರದ್ದು ಏನೇ ಇದಾಯ್ತು ಅಂದ್ರೂ ನಾವು ಅದನ್ನ ಆ ಒತ್ತಡಕ್ಕೆ ಏನಪ್ಪ ಅಷ್ಟು ಕೆಪಾಸಿಟಿ ಇದ್ದೇ ಇರುತ್ತೆ. ಅದಲ್ದೇನೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ ಅಂತಾನು ಮಾಡ್ಕೊಂಡಿದ್ದೀವಿ. ಎವಾಕ್ಯೇಷನ್ ಪ್ರೋಟೋಕಾಲ್ಸ್, ಪ್ಲಾನ್ಸ್, ಮತ್ತೆ ಆ ಪಾತ್ವೇಸ್, ಫೈರ್ ರೆಸಿಸ್ಟೆಂಟ್ ಅಷ್ಟೇ ಸರ್. ಓಕೆ, ಧನ್ಯವಾದಗಳು ಪೃಥ್ವಿ ಅವರೇ. ಎಲ್ಲರಿಗೂ ನಮಸ್ಕಾರ. ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ 7:20:45. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಗಳಿಂದ 27,500 ರೂಪಾಯಿಗಳು, ಅರೇಬಿಕಾ ಚೆರಿ 13,200 ರೂಪಾಯಿಯಿಂದ 15,600 ರೂಪಾಯಿಗಳು, ರೊಬಸ್ಟಾ ಪಾರ್ಚ್ಮೆಂಟ್ 17,000 ರೂಪಾಯಿಗಳಿಂದ 17,500 ರೂಪಾಯಿಗಳು, ರೊಬಸ್ಟಾ ಚೆರ್ರಿ 10,150 ರೂಪಾಯಿಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿ ಅಭಿಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ elicindia.in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿಧನ ಸುದ್ದಿ. ಕಾವಾಡಿ ಕಾರಳನ ಕಾವಾಡಿ ಚಂಡ ಪೌತಿ ಸೋಮಯ್ಯ ಅಂಗಡ ಪೊಣ್ಣ ಬೊಳ್ಳವ ಅಂಗ ಇಂದು ಮರಣಪಟ್ಟಿತ್ತು. 95 ಪಾಯತ್ರ ಕಾವಡಿ ಚಂಡ ಬೊಳ್ಳವ ತಾಮನೆ ಕೋಟೇರ ಕಾಕೋಟು ಪರಂಬ ಇಂಡ ಆಕಿರಿ ಕಾರ್ಯ ನಾಳೆ ಪುಲಕ್ಕ 10:30 ಒಕ್ಕ ತೂಟುಗಳದ ನಡಪ. ಕಡಿಯತೂರು ಗ್ರಾಮತ್ರ ಬೊಳ್ಳನಮ್ಮಂಡ ಪೌತಿ ಬೆಳ್ಳೆಪ್ಪ ಅಂಗಡ ಪೊಣ್ಣ ಯಶೋಧ ಅಂಗ ಇಂದು ಮರಣಪಟ್ಟಿತ್ತು. 63 ಪಾಯತ್ರ ಬೊಳ್ಳನಮ್ಮಂಡ ಯಶೋಧ ತಾಮನೆ ಕುಂಜಿಲಗಿರಿ ಕಾಮಯಂಡ ಇಂಡ ಆಕಿರಿ ಕಾರ್ಯ ನಾಳೆ ಪುಲಕ್ಕ 12:00 ಒಳಿಯ. ಕಡಿಯತೂರು ಗ್ರಾಮತ್ರ ಇಂಡ ಸ್ವಂತ ಮನೆಯಲ್ಲಿ ನಡಪ. ಕೋಕೇರಿ ಗ್ರಾಮತ್ರ ಚೇನಂಡ ರಾಜಿ ರಾಜೇಶ್ವರಿ ಅಂಗ ಇಂದು ಮರಣಪಟ್ಟಿತ್ತು. ಪೌತಿ ಅಪ್ಪಚ್ಚು ಅಂಗಡ ಮೋವ 56 ಪಾಯತ್ರ ಚೇನಂಡ ರಾಜಿ ರಾಜೇಶ್ವರಿ ಅಂಡ ಆಕಿರಿ ಕಾರ್ಯ ನಾಳೆ ಪೊಲಕ 10:00 ಅಂಡ ಸ್ವಂತ ಮನೆಯಲ್ಲಿ ನಡಪ. ನೆಲಜಿ ಗ್ರಾಮತ್ರ ಕೋಟೆರ ಪೌತಿ ಕುಶಾಲಪ್ಪ ಅಂಗಡ ಮೋವ ಬಿದ್ದಪ್ಪ ಅಪ್ಪುಟಿ ಅಂಗ ಇಂದು ಮರಣಪಟ್ಟಿತ್ತು. 87 ಪಾಯತ್ರ ಕೋಟೆರ ಬಿದ್ದಪ್ಪ ಅಪ್ಪುಟಿ ಅಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12:00 ಒಕ್ಕ ಕ್ಯಾಕೊಳತ ನಡಪ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಜುಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಹೊಸದಾಗಿ ಆಯ್ಕೆಯಾಗಿರುವ ನಿರ್ದೇಶಕರಿಗೆ ಮಡಿಕೇರಿನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಉನ್ನತಿ ಭವನದ ಸಭಾಬಾಡಿಯಲ್ಲಿ ಸಹಕಾರ ಸಂಘಗಳ ಆಡಳಿತ ಪರಿಣಾಮಕಾರಿ ನಿರ್ವಹಣೆ ಈ ವಿಷಯದ ಬಗ್ಗೆಯಲ್ಲಿ 1 ವಾರಗಳ ತರಬೇತಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಸಮಾರೋಪ ಜಂಬರಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರಾದ ಕೊಡಂದೇರ ಬಾಂಡ್ ಗಣಪತಿನವು, ಸಹಕಾರ ವ್ಯವಸ್ಥೆಯಲ್ಲಿ ಕಲಿಯುವುದು ಯಾಗೋಳು ಇದ್ದು ಸಾಲದ ಪ್ರಕ್ರಿಯೆ ಮತ್ತು ಮಾರ್ಗಸೂಚಿಗ ಬದಲಾಗ್ತಾ ಹೋದ್ರಿಂದ ಸಹಕಾರ ಕಾಯ್ದೆ ಮತ್ತು ತಿದ್ದುಪಡಿಗಳ ಬಗ್ಗೆಯಲ್ಲಿ ತಿಳ್ಕೊಳಕು, ಇದರಿಂದ ಸಹಕಾರ ಸಂಘಗಳನ್ನ ಇನ್ನಷ್ಟು ಒಳ್ಳೆ ತರಲಿ ನಡೆಸಕ್ಕೆ ಮತ್ತು ಕೃಷಿಕರಿಗೆ ಉಪಕಾರ ಆದೆ. ಕಾರ್ಯಕ್ರಮದಲ್ಲಿ ಜಿಲ್ಲೆನ 74 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿದಂಗೆ 518 ಜನ ಭಾಗವಹಿಸಿದ್ದು ವಿಶೇಷ ಅಂತ ಹೇಳಿದು. ಇದೇ ಸಂದರ್ಭದಲ್ಲಿ ಮಾತಾಡಿದ ಸಹಕಾರ ಇಲಾಖೆನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶರವಣ್ ಕುಮಾರ್ನವು, ಸಹಕಾರ ಕ್ಷೇತ್ರದಲ್ಲಿ ಕೊಡಗು ಜಿಲ್ಲೆ ರಾಜ್ಯದಲ್ಲೇ 3ನೇ ಸ್ಥಾನದಲ್ಲಿ ಗಟ್ಟಿಯಾಗಿ ನಿಂತುಟು ಅಂತ ಹೇಳಿದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಪನ್ಮೂಲ ವ್ಯಕ್ತಿಗ ತರಬೇತಿಯಲ್ಲಿ ಭಾಗವಹಿಸಿದವಕ್ಕೆ ಬೇಕಾಗುವ ಅಗತ್ಯ ಮಾಹಿತಿಗಳನ್ನ ತಿಳಿಸಿಕೊಟ್ಟು, ತರಬೇತಿಯಲ್ಲಿ ಭಾಗವಹಿಸಿದವಕ್ಕೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಎಲ್ಲ ನಿರ್ದೇಶಕರಿಗೆ ಪ್ರಮಾಣ ಪತ್ರ ಕೊಟ್ಟು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಕಡೆಯಿಂದ ಕರ್ನಾಟಕ ರಾಜ್ಯದಲ್ಲಿ ನಾಳೆ December 13 ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಕೊಟ್ಟು ಸಾರ್ವಜನಿಕರು ತಮ್ಮ ವ್ಯಾಜ್ಯ ಪೂರ್ವ ಮತ್ತೆ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ಆಗಲೇ ಪರಿಹಾರ ಪಡ್ಕೊಂಬಕ್ಕೆ ಇದೊಂದು ಒಳ್ಳೆ ಅವಕಾಶ ಆಗಿದ್ದು ಲೋಕ ಅದಾಲತ್ಲಿ ಈ ಪ್ರಕರಣಗಳನ್ನ ರಾಜಿ ಪಂಚಾಯಿತಿಲಿ ಇತ್ಯರ್ಥ ಮಾಡಿಕೊಳ್ಳಕಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಸಿವಿಲ್ ನ್ಯಾಯಾಧೀಶರು ಸದಸ್ಯ ಕಾರ್ಯದರ್ಶಿ ಶುಭಾ ನೌ ತಿಳಿಸೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಇದೇ ತಿಂಗಳ 15 ಮೂರ್ನಾಡು ಗೌಡ ಸಮಾಜದಲ್ಲಿ ಅರೆಭಾಷೆ ದಿನಾಚರಣೆ ಏರ್ಪಾಡಾಗಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷ ಮಾವಜಿ ಸದಾನಂದನವು ವಹಿಸುವೆ. ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಮಾಜಿ ಅಧ್ಯಕ್ಷ ಕೊಲ್ಯದ ಗಿರೀಶ್ನವು ಕಾರ್ಯಕ್ರಮ ಉದ್ಘಾಟನೆ ಮಾಡಿಕಿದ್ದು ಕಾರ್ಯಕ್ರಮದಲ್ಲಿ ಅರೆಭಾಷೆ ರಸಪ್ರಶ್ನೆ ಪೈಪೋಟಿ ಸಾಧಕರಿಗೆ ಸನ್ಮಾನ ನಡೆಯಕೊಟ್ಟು ಅಂತ ಅಕಾಡೆಮಿನ ಸಂಚಾಲಕ ಸೂದನ ಎಸ್ ಈರಪ್ಪನವು ತಿಳಿಸೋಳು. ಹಂಗೆ ಅದೇ ದಿನ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ ಮತ್ತು ಕೊಡಗು ಗೌಡ ಸಮಾಜ ಮೈಸೂರು ಇವರ ಕೂಡುಕೂಟಲ್ಲಿ ಅರೆಭಾಷೆ ದಿನಾಚರಣೆ ಮತ್ತು ವಿಶೇಷ ಸಾಂಸ್ಕೃತಿಕ ಪೈಪೋಟಿಗ ನಡೆಯಕಿದ್ದು ಅಕಾಡೆಮಿನ ಕೂಡುಕೂಟಲ್ಲಿ ಕುಶಾಲನಗರ ಗೌಡ ಸಮಾಜದಲ್ಲಿ ಸಹ ಕಾರ್ಯಕ್ರಮ ಏರ್ಪಾಡಾಗಿದ್ದು ಅಪ್ಪ ಅರೆಭಾಷೆ ನಾಟಕ ಸಹ ಪ್ರದರ್ಶನ ಆದೆ ಅಂತ ಗೊತ್ತಾವುಟು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕಡೆಯಿಂದ ಮಕ್ಕ ಮತ್ತು ಯೋಜನಕ್ಕೆ ಪ್ರೋತ್ಸಾಹ ಕೊಡಿಕಾಗಿ ಬಾಲ ಪ್ರತಿಭೆ ಕಿಶೋರ ಪ್ರತಿಭೆ ಮತ್ತು ಯುವ ಪ್ರತಿಭೆ ಗುಂಪು ಪೈಪೋಟಿ ಮಡಿಕೇರಿಯಲ್ಲಿ ನಡೆಸಿದ್ದು ಜಿಲ್ಲಾ ಮಟ್ಟದ ಈ ಕಲಾ ಪ್ರತಿಭೋತ್ಸವ ಶಾಸ್ತ್ರೀಯ ಹಾಡುಗಾರಿಕೆಯಲ್ಲಿ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆನ ಅಪೇಕ್ಷಾ ಆರ್ಐ ಭರತನಾಟ್ಯಲಿ ಸಂತ ನಮ್ಮ ಪ್ರೌಢಶಾಲೆ ವಿರಾಜಪೇಟೆನ ಟಿಯು ಆವಂತಿಕ ಜನಪದ ಹಾಡಲಿ ಬೆಟ್ಟಗೇರಿ ಉದಯ ಆಂಗ್ಲ ಮಾಧ್ಯಮ ಶಾಲೆನ ಲಿಷ್ಮಾ ಕೆಕೆ ಸುಗಮ್ ಸಂಗೀತಲಿ ಮಡಿಕೇರಿ ಸಂತ ಮೈಕಲರ ಶಾಲೆನ ಅಂಜಲಿನ ಮರಿಯಾ ಮತ್ತೆ ಚಿತ್ರ ಬಿಡಿಸುವುದರಲ್ಲಿ ಕಾವೇರಿ ಹೈಸ್ಕೂಲ್ ವಿರಾಜಪೇಟೆನ ಅರ್ಣವ್ ವಿ ಸುರುಣ ಸ್ಥಾನ ಪಡ್ಕೊಂಡು ಇದೇ ತಿಂಗಳ 22 ಮೈಸೂರಿನ ಕಲಾಮಂದಿರಲ್ಲಿರುವ ರಂಗಾಣಿಯಲ್ಲಿ ನಡೆಯುತ್ತಿರುವ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ ಸುದ್ದಿ ಜೊಂಪೆ ಪ್ರಸಾರಾತ್. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ ಶ್ರೀಮತಿ ಲೀಲಾಮಣಿ ಮಂಗ ಹರೀಶ್ ಅಂಜು ಮಗಳು ಬಾಕಿಲನ ಚೈತ್ರ ಅಳಿಯ ವಿನು ಪಿಳ್ಳಿ ಶಿಯಾನ ದೊಡ್ಡಪುಲಿಕೋಟು ಗ್ರಾಮ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಕುಕ್ಕರ್ ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್ ಗಣಪತಿ ಸ್ಟ್ರೀಟ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಮದುವೆ ಸಮಾರಂಭಗಳಿಗೆ ಬಟ್ಟೆಗಳನ್ನು ಖರೀದಿ ಮಾಡಲು ಬೆಸ್ಟ್ ಶಾಪ್ ಹ್ಯಾಪಿ ಶಾಪಿಂಗ್. ಯಾಕಂದ್ರೆ ಅಲ್ಲಿ ಬ್ಲೇಜರ್ಸ್ ಸೂಟ್ಸ್ ಎಲ್ಲಾ ವೆಡ್ಡಿಂಗ್ ಡ್ರೆಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತೆ. ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಯವಕಪಾಡಿ ಗ್ರಾಮ ಕೋಲಿಂದ ಒಕ್ಕಡ ಮಲೆ ತಮ್ಮಚ್ಚ ದೇವಡ ನಮ್ಮೆ ಇದೇ 13 ನಾಳೆ ಚಿನಿಯಾಚೆ ಪಿಂಗ 14 ನಾರಾಚೆ ನಡ್ಪ ಊರು ನಾಡುಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾದಿಯಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣಂದು ಕೋಲಿಂದ ಒಕ್ಕಕಾರ ಕೇಟಣಿತ. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಕುಡಿಯುವ ಹಾಗೂ ಕೃಷಿ ನೀರಾವರಿಗೆ ಬೋರ್ವೆಲ್, ಕೆರೆಗಳು ಮತ್ತು ಎಲ್ಲಾ ರೀತಿಯ ಮಣ್ಣಿನ ಕೆಲಸಗಳಿಗೆ ಎಲ್ಲಾ ರೀತಿಯ ಹೆತಾಚಿ ಮಿಷಿನ್ಗಳಿಗಾಗಿ ಸಂಪರ್ಕಿಸಿ ಬಿಡಿ ಜಗದೀಶ್ ರಾಯ್ 9449613364. ಕೊಡವ ಹಾಕಿ ಪ್ರತಿಭೆಳ ಮುಳಿಗೆ ಕೊಂಡ ಪನಟಿಲು ಹಾಕಿನ ಊರು ನಮ್ಮನ ಪೋಲೆ ಕೈ ಪನಟಿಲು 25 ಕಾಲಕ ಬಯ್ಯ ಕೊಡವ ಒಕ್ಕ ಒಕ್ಕಡ ನಡುವ ಹಾಕಿನ ಮೆಕ್ಕೆ ಮುಳಿಯಿಟ್ಟಿತು ಅದು ಇಂಡಿಕ 25 ಕಾಲ ಕೈಂಜಿತು ಕೈಂಜ ಕಾಲ ಮುದ್ದಂಡ ಹಾಕಿನ ಮೇಲೆ ಬಳ್ಳಿ ನಮ್ಮನೋ ಕೈ ಚೆಂಡದು ಇಡೀ ಪ್ರಪಂಚವೇ ಕೊಡವ ಹಾಕಿನ ಮೇಲೆ ವಿಷಯ ಪೆರ್ಮೇಲೆ ಪರಿವನೆ ಕಾಚಿ ವಿಶ್ವ ದಾಖಲೆ ಹಾಚಿ ಇದಂಗೆಲ್ಲ ಮುಳಿಯಾನವು ಕೊಡವ ಹಾಕಿನ ಮೇಲೆ ಕಾರೋಣಂದೇ ನಂಗ ಕಾಕುವ ಪಾಂಡಂಡ ಕುಟ್ಟಪ್ಪ ಕುಟ್ಟಣಿ ಪಿಂಜ ಕಾಶಿ ಸೋದರಂಗ ಅಂಥ ಪಾಂಡಂಡ ಕುಟ್ಟಪ್ಪ ಇಂಗ ಇಕ್ಕ ನಂಗಡ ನಡುವುದಿಲ್ಲ ಆಚೆಂಗಿ ಐಂಡ ಪೆರ್ಮೆನ ಜ್ಞಾನ ಮಾಡುವ ನಿಟ್ಟಲು ಐಂಡ ನೆಪ್ಪುಲು. ಕೊಡವ ಹಾಕಿ ಅಕಾಡೆಮಿಯ ಆದರಲ್ಲಿ ಇದೇ ಡಿಸೆಂಬರ್ ಇರುವತ್ತ ಆರಾಲಂಜಿ ಮುಪ್ಪದಂಗತನೆ ಮೂರ್ನಾಡ್ ಮೂರ್ನಾಡ್ ಎಜುಕೇಶನ್ ಸೊಸೈಟಿರ ಬಾಚಟಿರ ಲಾಲು ಮುದ್ದಯ್ಯ ಸ್ಟೇಡಿಯಂ ಇಕ್ಕಾಕಣೆ ಕೊಡವ ಹಾಕಿನ ಮೇಲೆ ಫೈನಲಿಸ್ಟ್ ಆಯ್ತಿಂಜ್ ಕಲಿಯಂಡ ಅಂಜಪರವಂಡ ಕುಲ್ಲೇಟಿರ ಕೂತಂಡ ಮಂಡೆಪಂಡ ಕೋಣೇರಿರ ಪರದಂಡ ಚಾಂದಂಡ ಬೋಂದಮುಕ್ಕಾಟಿರ ಚೆಪ್ಪುಡಿರ ನೆಲ್ಲಮಕ್ಕಡ ಮಚ್ಚಮಾಡ ಪಡಂಗಂಡ ಪಿಂಜ ಕೈಕೇರಿ ಕುಪ್ಪಂಡ ಈ ಪದ್ನಾಲ್ ಒಕ್ಕ ತಂಡಕಾರ ಕಳಿಪನತ ಲೆವಿಸ್ಟ ಚಾಂಪಿಯನ್ಸ್ ಟ್ರೋಫಿ ಕಳಿಕೂಟದನ್ನ ಏರ್ಪಡ್ತಿದ್ದು ಈ ಹಾಕಿನ ಮೆಕ್ಕು ಕೊಡವ ಒಕ್ಕಕಾರ ಕ್ರೀಡಾಭಿಮಾನಿ ಮಾಜರ ಬಂದಿದ್ದು ಸಾಕ್ಷಿ ಆಂಡೊಂದು ಎಲ್ಲರನ್ನು ಕಾಕಿಕೂಟಿನೊಂದು ಕೊಡವ ಹಾಕಿ ಅಕಾಡೆಮಿಯ ಅಧ್ಯಕ್ಷ ಪಿಂಜ ಎಲ್ಲ ಪದಾಧಿಕಾರಿಯ ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಮಿಕ್ಸಿ ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್ 0% ಇಂಟರೆಸ್ಟ್